ಹೌದು, ಇವಾಗ ಸಣ್ಣ ಮಗು ಇರೋದ್ರಿಂದ ನನಗೆ ಒಬ್ರು ಹೆಲ್ಪ್ ಇದ್ದಾರೆ, ಅವರು ನೀರು ಉಯ್ಯಲಿಕ್ಕೆ ಮತ್ತೆ ಗಿಡ ಆ ಕಡೆ ಈ ಕಡೆ ಅದನ್ನ ರಿಪೋರ್ಟಿಂಗ್ ಎಲ್ಲ ಹೆಲ್ಪ್ ಮಾಡ್ತಾರೆ, ಮತ್ತೆ ನಾನು ಮಾಡ್ತೇನೆ, ಹಸ್ಬೆಂಡ್ ಸಹ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಹಾಗೆ ನಡೀತಾ ಇದೆ. ಪ್ರತಿನಿತ್ಯ ಇಷ್ಟು ಸಮಯ ಅಂತ ಅನ್ಕೊಂಡು ಮೀಸಲಿಟ್ಕೊಂಡು ಕಾಯಕ ಮಾಡ್ಬೇಕಾಗುತ್ತೆ ಹೇಗೆ? ಇಲ್ಲ, ಹಾಗೇನೇ ಇಲ್ಲ, ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ಮಾಡ್ತೇವೆ. ಮೇನ್ಲಿ ಬೆಳಿಗ್ಗೆ ಸ್ವಲ್ಪ ನೀರು ಹಾಕಿದ್ರೆ ಪುನಃ ಈವ್ನಿಂಗ್ ಸ್ವಲ್ಪ ಯಾವ ಗಿಡಕ್ಕೆ ನೀರು ಇಲ್ಲ ಅದೆಲ್ಲ ನೋಡಿ ಹಾಕ್ತೇವೆ. ಡೈಲಿ ಏನ್ ನೀರು ಹಾಕಲ್ಲ, ಯಾವಾಗ ಯಾವಾಗ ಬೇಕಾಗುತ್ತೆ ಅವಾಗ ಅನುಕೂಲಕ್ಕೆ ತಕ್ಕ ಹಾಗೆ ನೀರು ಹಾಕೊಳ್ತೇವೆ. ಆದ್ರೂ ತುಂಬಾ ಗ್ರೀನರಿ ಇರೋದ್ರಿಂದ ಅಷ್ಟೇನ್ ಕೆಲಸ ಹಿಡಿಯಲ್ಲ, ಇದಕ್ಕೆ ಸ್ವಲ್ಪ ನೀರು ಕೊಟ್ರೆ ಸಾಕು. ಇನ್ ಗೊಬ್ಬರ ಅದಕ್ಕೆ ಪಾಟಿಂಗ್ ಮಿಕ್ಸ್ ಅಲ್ಲೇ ಕಾಂಪೋಸ್ಟ್ ಮಿಕ್ಸ್ ಮಾಡಿರೋದ್ರಿಂದ ಸ್ಪೆಷಲ್ ಆಗಿ ಏನು ಗೊಬ್ಬರ ಏನು ಹಾಕಲ್ಲ, ಪೆಸ್ಟಿಸೈಡ್ಸ್ ಅಷ್ಟೇ ಯೂಸ್ ಮಾಡಲ್ಲ. ನೋಡಿ ಇಷ್ಟೊಂದು ಗಿಡಗಳಿದಾವೆ, ನೀವು ಎಣಿಸ್ತಾ ಹೋದ್ರೆ ಎಷ್ಟು ಆಗ್ಬೋದು? ಏನಾದ್ರೂ ಪಟ್ಟಿ ಇಟ್ಕೊಂಡಿದೀರಾ, ಇಂತಿಂತ ಗಿಡಗಳು ಇಷ್ಟಿಷ್ಟು ಸಂಖ್ಯೆಯಲ್ಲಿ ಇದಾವೆ, ಇಂತಿಂತ ಗಿಡಗಳ ಬೆಲೆ ಇಷ್ಟು, ಅಥವಾ ಇಂತಿಂತ ಗಿಡಗಳನ್ನ ಇಷ್ಟು ಬೆಲೆಗೆ ತೆಗೆದುಕೊಂಡು ಬಂದಿದ್ದೀನಿ, ಸ್ವಲ್ಪ ಆದ್ರೂ ಲೆಕ್ಕಾಚಾರ ಅಥವಾ ಪಟ್ಟಿಯನ್ನು ಇಟ್ಕೊಂಡಿರ್ಬೇಕಲ್ವಾ? ಇಲ್ಲ, ಹಾಗೇನ್ ಪರ್ಟಿಕ್ಯುಲರ್ ಆಗಿ ಇದು ಇಟ್ಟಿಲ್ಲ, ಆದ್ರೂ ಸಹ ಇದೆ. ಹೋಯಾ 175 ಮೇಲೆ ಇದೆ, ಫೋಲೇಜ್ ಎಂಥೋರಿಯಂ 15-17 ಹಾಗೆ ಇರ್ಬೋದು. 60-65 ವೆರೈಟಿ ಫರ್ನ್ಸ್ ಇದೆ, ಫಿಲೋಡೆಂಡ್ರನ್ಸ್ 25 ವೆರೈಟೀಸ್ ಇದೆ. ತರೋದು ಹಾಗೆ ಪ್ರೈಸ್ ಏನು ಲೆಕ್ಕ ಇಟ್ಕೊಂಡಿಲ್ಲ. ಆಸಕ್ತಿಯಿಂದ ಕೆಲವೊಬ್ರು ಕೇಳ್ಬೋದು, ಹೇಗಿದೆ ನಿಮ್ಮ ವಹಿವಾಟು, ಲೆಕ್ಕಾಚಾರ, ಲಾಭ ನಷ್ಟ ಮತ್ತೆ ನಿರ್ವಹಣೆ ಸಂಗತಿ, ಮತ್ತೊಂದು ಮಗದೊಂದು ಅಂತ ಅನ್ಕೊಂಡು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಲಾಭ ಇದೆ, ಆದ್ರೂ ಸಹ ಅದ್ರ ಜೊತೆಗೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ ಇದೆ. ಪ್ಯಾಕ್ ಮಾಡೋದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲದಕ್ಕೂ ಒಂದು ರಿಸ್ಕ್ ಫ್ಯಾಕ್ಟರ್ ಇದೆ ಇರುತ್ತಲ್ಲ. ಹಾಗಾಗಿ ಈ ಪ್ಲಾಂಟ್ ಕಳ್ಸುವಾಗ ಮತ್ತೆ ಅವರಿಗೆ ಅಲ್ಲಿ ಕಳ್ಸಿದ್ಮೇಲೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಬರೋಲ್ಲ, ಹಾಗಾಗಿ 2 ದಿವಸದಲ್ಲೇ ಗಿಡ ಸತ್ತೋಗುತ್ತೆ ಹೀಗೆ. ಅವಾಗ ಅವರು ಹೇಳ್ತಾರೆ ಹೀಗೆ ಗಿಡ ತಂದು ಇದು ಸತ್ತೋಯ್ತು ಹಾಗೆ, ಅದನ್ನೆಲ್ಲ ನಾವು ಇದ್ ಮಾಡ್ಬೇಕಾಗುತ್ತೆ. ನಮ್ಮ ರೇಡಿಯೋ ಕೇಳುಗರು ನಿಮ್ಮ ಈ ಮಾತುಗಳನ್ನ ಕೇಳ್ತಾ ಕೇಳ್ತಾ, LLB ಮಾಡಿದವರು ಮಣ್ಣಿನ ಕೆಲಸಕ್ಕೆ ಕೈ ಹಾಕಿದಾರಲ್ಲ, ಗಿಡಗಳ ಆರೈಕೆಯನ್ನ ಮಾಡ್ತಾ ಇದಾರಲ್ಲ, ಏನಾದ್ರೂ ತರಬೇತಿ ತೆಗೆದುಕೊಂಡ್ರ ಏನ್ ಮಾಡಿದ್ರು ಅನ್ನೋ ತರ ಕುತೂಹಲ ಇದ್ದೇ ಇರುತ್ತೆ, ಏನ್ ಹೇಳ್ತೀರಿ? ಇಲ್ಲ, ನಾನು ತರಬೇತಿ ಏನು ತಗೊಂಡ್ಲಿಲ್ಲ, ಆದ್ರೆ ಫೆಲೋ ಗಾರ್ಡನರ್ಸ್ ಕೈಯಿಂದ ಅಡ್ವೈಸರ್ಸ್ ಸಿಗುತ್ತೆ, ಹಾಗಾಗಿ ಎಕ್ಸ್ಟ್ರಾ ಟ್ರೈನಿಂಗ್ ಏನು ತಗೊಳ್ಳಿಲ್ಲ. ಮನಸ್ಸಿದ್ರೆ ಏನೆಲ್ಲ ಆಗ್ತದೆ ಅನ್ನೋದಕ್ಕೆ ನಿಮ್ದು ಒಂದು ಒಳ್ಳೆ ಉದಾಹರಣೆ. ಕೆಲಸ ಶುರು ಮಾಡ್ಕೊಂಡ್ರೆ ತಂತಾನೆ ನಾವು ಪಳಗ್ತಾ ಹೋಗ್ಬಿಡ್ತೀವಿ, ಆಮೇಲೆ ಹಾಗೆ ಬೇರೆ ಬೇರೆ ಸಂಪರ್ಕಕ್ಕೆ ಬರ್ತಾರೆ. ಇವತ್ತಂತೂ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಸಿಗುತ್ತೆ, ಇನ್ನು ಕೊರತೆ ಆದ್ರೆ ಜನ ಇದಾರೆ ನಿಮ್ಮ ಕೆಲಸಗಳಲ್ಲಿ, ಅದನ್ನ ಕಾಣಬಹುದು. ಹಾಗೆ ನಮ್ದು ಬಾಂಡಿಂಗ್ ಬ್ಲೂಮ್ಸ್ ಅಂತ ಒಂದು ಗ್ರೂಪ್ ಇದೆ, ಆ ಗ್ರೂಪ್ ಅಲ್ಲಿ ಬರೀ ಗಿಡಗಳ ಬಗ್ಗೆ ಡಿಸ್ಕಸ್ ಆಗುತ್ತೆ, ಟಾಸ್ಕ್ಸ್ ಇರುತ್ತೆ, ಯಾವತ್ತು ಆಕ್ಟಿವ್ ಆಗಿರ್ಬೇಕು. ಹಾಗಾಗಿ ಆ ಗ್ರೂಪ್ ಇಂದ ತುಂಬಾ ಹೆಲ್ಪ್ ಆಗಿದೆ, ಗಿಡದ ಬಗ್ಗೆ ನನಗೂ ಗೊತ್ತಿಲ್ಲದಿದ್ದೆಲ್ಲ ತುಂಬಾ ನಾಲೆಜ್ ಸಿಗುತ್ತೆ. ನೋಡಿ ಇವೆಲ್ಲ ತಂತ್ರಜ್ಞಾನದ ಪ್ರಯೋಜನ. ಖುಷಿ ಆಯ್ತು ಅನುಪಮ ಅವರೇ, ನಿಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದೀವಿ. ನಮಸ್ಕಾರ. ಥ್ಯಾಂಕ್ ಯು. ಕೇಳಿದ್ರೆ ಇದುವರೆಗೆ ಪೊನ್ನಂಪೇಟೆ ತಾಲೂಕು 69 ಗ್ರಾಮದ KB ನಿಜಗುಣ ಅವರ ಪತ್ನಿ ನಾಳಿಯಂಡ ತಿಮ್ಮಯ್ಯ ಅನುಪಮ ಅವರ ವಿಚಾರಗಳು ಬಿತ್ತರವಾದವು. ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ ಹೇಗಿದೆ? 9880670101. 9880670101. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಪೇಟೆ ಧಾರಣೆ, ಕಾಫಿ ಧಾರಣೆ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,400 ರೂಪಾಯಿಯಿಂದ 15,700 ರೂಪಾಯಿ, ಅರೇಬಿಕಾ ಚೆರಿ 7,950 8,100 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 10,400 ರೂಪಾಯಿಯಿಂದ 10,600 ರೂಪಾಯಿ, ರೊಬೆಸ್ಟಾ ಚೆರಿ 5,750 ರೂಪಾಯಿಯಿಂದ 6,000 ರೂಪಾಯಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಬಿದಿರು ಕೃಷಿ ಕುರಿತ ಮಾಹಿತಿ, ಬಳಿಕ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಬೆ. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪಿನ ವಿವರ: ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿ, ಕೊಡಗು ಸ್ಕೌಟ್ಸ್ ಮತ್ತು ಗೈಡ್ಸ್ ಕೂಡುಕೂಟಲ್ಲಿ ಮತದಾನದ ಮಹತ್ವ ಕುರಿತಂಗೆ ಜಾಗೃತಿ ಜಾಥಾ ಇಂದು ನಡೆತ. ಈ ಜಾಥಾಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಮತ್ತು ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಡಾ ಎಸ್ ಆಕಾಶವು ಚಾಲನೆ ಕೊಟ್ಟರು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ರಾಣಿ ಮಚ್ಚಯ್ಯವು ಮಾತಾಡಿ, ಇದೇ ಹತ್ತಕ್ಕೆ ನಡೆಯುವ ಚುನಾವಣೆಯಲ್ಲಿ ಅರ್ಹತೆ ಇರವೆಲ್ಲ ಮತದಾನ ಮಾಡುವ ಮೂಲಕ ಸಂಭ್ರಮಿಸಕುತ್ತ ಹೇಳಿದು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವು ಮಾತಾಡಿ, 18 ವರ್ಷ ತುಂಬಿದವು ಕಡ್ಡಾಯ ಆಗಿ ಮತದಾನ ಮಾಡಿ ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಕೈ ಜೋಡಿಸಕೂತ ಹೇಳಿದು. ಸ್ಕೌಟ್ಸ್ ಮತ್ತು ಗೈಡ್ಸ್ನ ಪ್ರಧಾನ ಆಯುಕ್ತರಾದ ಕೆಟಿ ಬೇಬಿ ಮ್ಯಾಥ್ಯೂ, ಜಿಲ್ಲಾ ಚುನಾವಣಾ ರಾಯಭಾರಿಗ, ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗ, ಸಂಘ ಸಂಸ್ಥೆಗಳ ಪದಾಧಿಕಾರಿಗ, ಕಾಲೇಜು ಮಕ್ಕ ಸೇರಿದಂತೆ ಮುಖ್ಯಪಟ್ಟವು ಈ ಸಂದರ್ಭದಲ್ಲಿ ಹಾಜರಿದ್ದವು. ಜಿಲ್ಲಾಡಳಿತ ಹಾಗೂ ಕೊಡಗು ಜಿಲ್ಲಾ ಮತದಾರರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿ ಮತ್ತು ಬೇರೆ ಬೇರೆ ಸಂಘಟನೆಗಳ ಕೂಡುಕೂಟಲ್ಲಿ ಮೇ 6 ತೆರೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ಮೂರ್ನಾಡಲ್ಲಿ ಮತದಾನದ ಮಹತ್ವ ಸಾರುವ ಮ್ಯಾರಥಾನ್, ಬೆಳಿಗ್ಗೆ 10 ಗಂಟೆಗೆ ಬಾಳೆಲೆ ಹತ್ತಿರದ ಕಾರ್ಮಾಡು ಗ್ರಾಮದಲ್ಲಿ ಮಿನಿ ವಿಮಾನಗಳ ಹಾರಾಟ ಪ್ರಾತ್ಯಕ್ಷಿಕೆ, ಹಾಗೆ ಸಾಯಂಕಾಲ 6:30 ಗಂಟೆಗೆ ಕುಶಾಲನಗರದ ಗಣಪತಿ ದೇವಸ್ಥಾನದ ಕ್ಯಾಂಡಲ್ ದೀಪದೊಟ್ಟಿಗೆ ಜಾಥಾ ನಡೆದದೇತ. ಸ್ವೀಪ್ ಸಮಿತಿನ ಅಧ್ಯಕ್ಷರಾದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶವು ತಿಳಿಸಿದರು. ಕೊಡಗು ಗೌಡ ಫುಟ್ಬಾಲ್ ಅಕಾಡೆಮಿ ಮರಗೋಡು ಇವರ ಕಡೆಯಿಂದ ಮರಗೋಡು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆನ ಆಟದ ಬಾಣಲ್ಲಿ ಗೌಡ ಕುಟುಂಬಗಳ ನಡುವೆ ನಡೆಯುತ್ತಿರುವ ಗೌಡ ಫುಟ್ಬಾಲ್ ಟ್ರೋಫಿನ ಇಂದು ನಡೆದ ಆಟಲಿ ಚೆಟ್ಟಿಮಾಡ, ಪೊಕ್ಕುಳಂಡ್ರ, ಕೊಳಂಬೆ, ಬಿಳಿಯಂಡ್ರ ಕುಟುಂಬ ತಂಡಗ ಪ್ರೀ ಕ್ವಾರ್ಟರ್ ಫೈನಲ್ ಹಂತಕ್ಕೆ ತಲುಪಿಳು. ನಾಳೆ ಪೊಕ್ಕುಳಂಡ್ರ, ಕುಯ್ಯಮುಡಿ, ಬೆಪ್ಪುರನ, ಪಡಿಕಲ್, ದಂಬೆಕೋಡಿ, ಮೇರ್ಕಜೆ, ದೇವಜನ, ಮರದಾಳು, ತಳೂರು, ಪೂಳಕಂಡ, ಕೈಕೇರಿ ಮುಕ್ಕಾಟಿ, ಪೋರೆಕುಂಜಿಲನ, ಕೆನೇರ, ತೆಕ್ಕಡೆ ಕುಟುಂಬ ತಂಡಗಳಿಗೆ ಆಟ ನಡೆದಿದೆ. ಸಾರ್ವತ್ರಿಕ ಚುನಾವಣೆ ಕರ್ನಾಟಕ ವಿಧಾನಸಭೆ 2023 ಮತದಾನ ಮೇ 10 ನಡೆಯಕ್ಕಿದ್ದೆ. ಕರ್ನಾಟಕದಲ್ಲಿ ಚುನಾವಣೆಯನ್ನು ಹಬ್ಬದಂಗೆ ಆಚರಿಸಲಾದೆ. ಈ ನಿಟ್ಟಿನಲ್ಲಿ ಮಾಧ್ಯಮಗಳಲ್ಲಿ ಕೆಲಸ ಮಾಡುತ್ತಿರುವ ಮತ್ತೆ ಹವ್ಯಾಸಿ ಪತ್ರಿಕಾ ಛಾಯಾಗ್ರಾಹಕರಿಗಾಗಿ ಮತದಾನದ ವಿಷಯದ ಬಗ್ಗೆ ರಾಜ್ಯ ಮಟ್ಟದ ಛಾಯಾಚಿತ್ರ ಸ್ಪರ್ಧೆ ನಡೆದಿದೆ. ಅತ್ಯುತ್ತಮ ಛಾಯಾಚಿತ್ರ ತೆಗೆದ ಛಾಯಾಗ್ರಾಹಕರಿಗೆ ಪ್ರಮಾಣ ಪತ್ರ ಹಂಗೆ ನಗದು ಇನಾಮು ನೀಡಲಾದೆ. ಕುಸಿ ಇರುವ ಛಾಯಾಗ್ರಾಹಕರು ಸೂಕ್ತ ತಲೆಬರಹದಡಿಲಿ ಛಾಯಾಚಿತ್ರಗಳನ್ನ ಹಂಗೆ ಇತರೆ ವಿವರಗಳನ್ನ ಮೇ 20 ಸಾಯಂಕಾಲ 5 ಗಂಟೆನೊಳಗೆ ಇಮೇಲ್ ಮೂಲಕ ಸಲ್ಲಿಸಕ. ನಾಪೋಕ್ಲಿನ ಜನರಲ್ ತಿಮ್ಮಯ್ಯ ಆಟದ ಬಾಣಲ್ಲಿ ನಡೆಯುತ್ತಿರುವ ಬಾಳೆಯಡ ಕ್ರಿಕೆಟ್ ಆಟಲಿ ಇಂದು ನಡೆದ ಆಟಲಿ ಕಾಳಮಂಡ, ಅರಮಣಮಾಡ, ಚೊಟ್ಟಂಗಡ, ಬೊಟ್ಟಂಗಡ, ಮುಕ್ಕಾಟಿರ, ಬೇತ್ರಿ, ಪಾಸೂರ, ಅಚ್ಚಪಂಡ, ಕಾಂಡಂಡ, ಕಾಣತಂಡ, ಮಂಡಿರ, ಕ್ಯಾಲೇಟ್ರ ಕುಟುಂಬ ತಂಡ ಗೆದ್ದು ಮುಂದಿನ ಹಂತಕ್ಕೆ ಹೋಗೋಣ. ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿ ವಾರ್ಷಿಕ ತರಬೇತಿ ಶಿಬಿರ ಗೋಣಿಕೊಪ್ಪದ ಕೂರ್ಗ್ ಪಬ್ಲಿಕ್ ಶಾಲೆಯಲ್ಲಿ ನಡೆತು. ದಕ್ಷಿಣ ಕನ್ನಡ ಜಿಲ್ಲೆನ ಪುತ್ತೂರು, ಸುಳ್ಯ ತಾಲೂಕುಗಳೊಟ್ಟಿಗೆ ಕೊಡಗು ಜಿಲ್ಲೆನ ಬೇರೆ ಬೇರೆ ಸಂಸ್ಥೆಗಳಿಂದ 520 ಕೆಡೆಟ್ಗ ಶಿಬಿರದಲ್ಲಿ ಭಾಗವಹಿಸಿದ್ದು. ಶಿಬಿರದಲ್ಲಿ ನಾಯಕತ್ವದ ಗುಣ, ಶಿಸ್ತು, ಕರ್ತವ್ಯನಿಷ್ಠೆ, ಸಮಯ ಪಾಲನೆ, ಕ್ರಮಬದ್ಧತೆಯ ನ್ಯಾಯಸಮ್ಮತ ಅಧಿಕಾರ, ಮೌಲ್ಯ ಹೆಚ್ಚಿಸುವ ಬಗ್ಗೆ ತರಬೇತಿ ನೀಡಲಾಯಿತು. ಮಡಿಕೇರಿ 19 ಕರ್ನಾಟಕ ಬಿಎನ್ಎನ್ಸಿಸಿನ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಜೆಫ್ರಿನ್ ಗಿಲ್ಬರ್ಟ್ ಅರಾನ್ನ ಶಿಬಿರನ ಉದ್ಘಾಟನೆ ಮಾಡಿ ಎನ್ಸಿಸಿನ ಗುರಿ ಧ್ಯೇಯವಾಕ್ಯಗಳ ಕುರಿತಂಗೆ ತಿಳಿಸಿದವು. ಬೆಂಕಿ ಕೆಡಿಸುವ ಪ್ರಾತ್ಯಕ್ಷಿಕೆ, ಆರೋಗ್ಯ ಮತ್ತು ನೈರ್ಮಲ್ಯ ಕುರಿತಂಗೆ ಉಪನ್ಯಾಸ ಸೇರಿದಂಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆತು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಕಿರುಗೂರು ಗ್ರಾಮ ಶ್ರೀ ಮೂಲ ಶನಿದೇವರ ದೇವಸ್ಥಾನದ ವಾರ್ಷಿಕೋತ್ಸವ ಪೂಜೆ ನಾಳೆ ಶನಿವಾರ ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ಶ್ರೀ ಶನೀಶ್ವರ ದೇವರ ಕೃಪೆಗೆ ಪಾತ್ರರಾಗುವಂತೆ ಗೌರವ ಕಾರ್ಯದರ್ಶಿ ಅಪ್ಪಚಂಗಡ ಪ್ರಕಾಶ್ ಪೂರ್ಣಚ್ಚ, ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದದವರು ಕೋರಿದ್ದಾರೆ.

ಈ ಜಾಗೃತಿ ಜಾಥಾಕ್ ಜಿಲ್ಲಾ ಪಂಚಾಯಿತಿ ಸಿಇಒ ಪಿಂಜ ಸ್ವೀಪ್ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಸ್ ಆಕಾಶ್ ಅವು ಮೊಳಿ ಇಟ್ಟತ್. ಈ ಜಾಥಾ ಮಡಿಕೇರಿ ಮಹದೇವಪೇಟೆ ಎವಿ ಸ್ಕೂಲ್ ರ ಪಕ್ಕದಿಂದ ಹೊರಟಿತ್ತು. ಸ್ಕ್ವಾಡನ್ ಲೀಡರ್ ಅಜ್ಜಮಾಡ ದೇವಯ್ಯ ವೃತ್ತಕ್ಕೆ ಎತ್ತುಚಿ ಕೂಡಿಯಾಡಿನ ಜಿಲ್ಲರ ಪದ್ಮಶ್ರೀ ಪ್ರಶಸ್ತಿ ಪಡೆದ ರಾಣಿ ಮಾಚಯ್ಯ ಅವು ತಕ್ಕು ಬರಂದಿತ್ತು. ಇದೇ ಮೇ 10 ನಡಪ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಅರ್ಹಂಗ ಮತದಾನ ಮಾಡೋಂಡು ಒಂದು ಅಣ್ಣಚ್ಚಿ. ಕೊಡವ ಯುವ ಜನಾಂಗತನ ಒಕ್ಕಚೆ ಕೂಟಿತು ಸಂಸ್ಕೃತಿ ಪದ್ಧತಿ ಪರಂಪರೆನ ಅರಿಚಿಡುವ ಪಿಂಜ ಕೊಡವ ಆಯಿಮೆ ಕೊಯ್ಮನ ಅಣ್ಣಿಕೊಡುಪ ನಿಟ್ಟಲು ಪೊನ್ನಂಪೇಟರ ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ರ ಆದನೆಲು ಇದೇ ತಿಂಗ ಇರುವುದಂಗು ಕೊಡವ ಯುವ ಮೇಳತನ ಮಡಿಕೇರಿರ ಕ್ರಿಸ್ಟಲ್ ಕೋಟಲು ಏರ್ಪಾಡು ಮಾಡಿತು. ಅಂದು ಪೊಲಾಕ 11 ಮಡಿಕೇರಿ ಗದ್ದಿಗೆಲಿಂದ ಸಾಂಸ್ಕೃತಿಕ ಮೆರವಣಿಗೆಯೊಡೆ ಪೊರಡುವ ಮಡಿಕೇರಿ ಕ್ರಿಸ್ಟಲ್ ಕೋಟಲು ಸಭೆರ ಕಾರ್ಯಕ್ರಮ ನಡಪ. ಜಿಲ್ಲಾಡಳಿತ ಸ್ವೀಪ್ ಸಮಿತಿ ಶಾಲಾ ಶಿಕ್ಷಣ ಇಲಾಖೆ ಪಿಂಜ ಬೋರೆ ಸಂಸ್ಥೆರ ಕೂಡುಕೂಟತ್ತು ನಾಳೆ 6:30